IR8 ಕ್ವಿಂಟಾಲಿಗೆ 3,800 4,500 ಭತ್ತ ಆಮದು ಕ್ವಿಂಟಾಲಿಗೆ 2,350 ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ಮೆಣಸು ಕ್ವಿಂಟಾಲಿಗೆ 17,500 ಕಾಳು ಮೆಣಸು ಕ್ವಿಂಟಾಲಿಗೆ 13,000 67,500 ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,200 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 ಕದಳಿ ಕ್ವಿಂಟಾಲಿಗೆ 5,500 ಗಾಳಿ ಕ್ವಿಂಟಾಲಿಗೆ 5,800 ನೇಂದ್ರ ಕ್ವಿಂಟಾಲಿಗೆ 7,000 ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಧಾರಣೆ. ಕೇಳುಗರೆ, ಈಗೊಂದು ರಂಗಸ್ವಾಮಿ ದಾಸ ಅವರ ಭಕ್ತಿ ರಚನೆಯನ್ನು ಕೇಳೋಣ. ಕೃಪಾಂಬುದಿ ರಾಮ ಹರ ಕಿರೀಟ ಕೇಯೂರ ಕೋಸುಭಾವರಣ ದುರಿತ ಜಯ ಹರಣ ಕೃಪಾಂಬುದಿರ